ನುಕ್ಸಾನಿ ಭಾಳ ಆಗುತ್ತೆ ಸರ್. ಈರುಳ್ಳಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರ ನೀವು? ದೊಡ್ಡ ಪ್ರಮಾಣದಲ್ಲಿ ಒಬ್ಬೊಬ್ರು ಒಂದು ಲೋಡ್ ಆಗುತ್ತೆ ಸರ್, ಈ 300-400 ಪೀಸ್ ಆಗುತ್ತೆ ಸರ್ ಇಲ್ಲಿ. ಹೌದಾ? ಆದ್ರಪ್ಪ ಅಂದ್ರೆ ಅದ್ರಲ್ಲಿದ್ದ ನಮ್ಗೆ ಈ ವರ್ಷನ ಲಾಸ್ ಆಗೈತೆ ಸರ್. ನೀವು ಈರುಳ್ಳಿ ಬೆಳೆದಿದ್ರ ಈ ಬಾರಿ? ಈ ಬಾರಿ ಬೆಳೆದ ಸರ್ ಭಾಳ ಕಮ್ಮಿ ಆಗೈತೆ ಸರ್. ಹುಡುಗ ರೋಗ ಬಂತಲ್ಲ, ಸುಳಿ ರೋಗ ಅಂತ ಬರ್ತಾರೆ ಸರ್ ಈಗ. ಈ ಒಂದು 3 ವರ್ಷ ಸರ್ ಅದು ಸುಳಿ ರೋಗ ಬರಕ್ಕೆ. ಹಂಗಾಗಿ ಬಿತ್ತಿಂದ ನಮ್ಗೆ ಗಡ್ಡೆ ಆಗ್ಬೇಕಾದ್ರೆ ಸರ್ ಸಮಸ್ಯೆಕ್ಕೆ ಸೀದಾ ಸುಳಿ ರೋಗ ಬಂದ್ಬಿಡುತ್ತೆ. ಮಳೆಗಾಲ ಜಾಸ್ತಿ ಆಗಿ ಗಡ್ಡೆ ಕೆಡೋದು. ಹಿಂಗಾಗಿ ಈ ವರ್ಷ ಭಾಳ ಕಮ್ಮಿ, 3 ಎಕರೆ ಹಾಕಿ ಸರ್ ಈ ವರ್ಷ ನಾವು ಈರುಳ್ಳಿ. ಅದರಲ್ಲಿ ಬರೀ 20,000 ರೂಪಾಯಿ ಈರುಳ್ಳಿ ಆಗೈತ್ರಿ, 32,000 ರೂಪಾಯಿ ಬರೀ ನಮ್ದು ಆಳಿನ ಕೂಲಿ ಆಗೈತ್ರಿ. ಖರ್ಚಾಗೈತೆ? ಖರ್ಚಾಗೈತೆ ಸರ್. ಮತ್ತೆ ಬಿತ್ತಿದ್ದು ಬೀಜದ್ದು ಬಾಡಿಗೆ ಟ್ಯಾಕ್ಟ್ರಿ ಬಾಡಿಗೆ ಎಲ್ಲ ಬಿಟ್ಟು ಸರ್, ಬರೀ ಕಳೆ ತೆಗೆದಂತ ಆಳಿನ ಕೂಲಿನ 30,000 ರೂಪಾಯಿ ಆಗೈತ್ರಿ. ಅಂದ್ರೆ ಈ ಬಾರಿ ತಗ್ಗಿದ್ದು 20,000. ಈ ಬಾರಿ ಉಳ್ಳಾಗಡ್ಡಿಯಿಂದ ಏನು ಸಿಕ್ಕಿಲ್ಲ ಅಂತ? ಏನು ಸಿಕ್ಕಲ್ಲ ಸರ್, ಬಹಳ ಲಾಸ್ಟ್ ಆಗಿದೆ ಸರ್. ಸರಿ, ಈರುಳ್ಳಿಯಿಂದ ನೀವು ಕೈ ಸುಟ್ಕೊಂಡ್ರಿ. ಹೌದು ಸರ್. ಉಳ್ಳಾಗಡ್ಡಿ ಅಂದ್ರೆ ಉಳ್ಳಾಗಡ್ಡಿ, ಇದು ಉಳ್ಳಾಗಡ್ಡಿ, ಈ ಉಳ್ಳಾಗಡ್ಡಿಯಿಂದ ಲಾಭ ಜಾಸ್ತಿ ಇದೆ, ಖರ್ಚು ಕಮ್ಮಿ ಇದೆ ಅಂತೀರಿ. ಇದು ನಿಮ್ಮ ಭಾಗಕ್ಕೆ ಮಾತ್ರ ಸೀಮಿತ ಅಲ್ವಾ ಇದು, ಅಥವಾ ಬೇರೆ ಎಲ್ಲ ಕಡೆ ಬೆಳೀತಾರೆ? ಎಲ್ಲ ಕಡೆ, ಎಲ್ಲ ಕಡೆ ಬೆಳೀತಾರೆ. ಎರೆ ಭೂಮಿ ಎಲ್ಲ ಕಡೆ ಬೆಳೀತಾರೆ. ಓಹೋ. ಈ ಬೆಳೆ ವಿಶೇಷತೆ ಏನು ಅಂದ್ರೆ, ಯಾವಾಗ ಇದನ್ನ ಬಿತ್ತನೆ ಮಾಡೋದು ಸೂಕ್ತ? ಮಾರನೇಮಿ ಸರ್, ಮಾರನೇಮಿ ಅಂದ್ರಪ್ಪ ಬನ್ನಿ ಮಹಾಕಾಳಿ ಬನ್ನಿ ಕೊಡ್ತಾರೆ ಸರ್, ಅವಾಗ ಇದನ್ನ ಬಿತ್ತೋ ಚಲೋ. ನಾವು ಬಿತ್ತ ಚಲೋ ಮಾಡ್ಕೊಂತ ಬಿತ್ತನೆ ಚಲೋ ಮಾಡ್ತೀವಿ ಸರ್. ಇದೇನ್ ಸರ, ನಮ್ಗೆ ಕಳೆ ಬರಲ್ರಿ ಒಟ್ಟ. ಉಳ್ಳಾಗಡ್ಡೆಯಲ್ಲಿ ಕಳೆ? ಉಳ್ಳಾಗಡ್ಡೆಯಲ್ಲಿ ಕಳೆ ಒಂಥರ ತೆಗೆಂತಾಗಿಲ್ರಿ. ಒಟ್ಟ ಬೆಳೆದೇ ಇಲ್ವಾ ಕಸ? ಯಾಕಂದ್ರೆ ಸರ್ ಇದನ್ನ ಬಿತ್ತಿಂದೆ ಮುಂಬತ್ತು ಹೊಡೆದು ಕಸ, ಯಾಕಂದ್ರೆ ಇದು ಹುಲ್ಲು ಬೀಜ ಅನ್ನೋದು ಅಳದು ನಾವು ಬಿತ್ತೀವಿ ಇದನ್ನ. ಇದನ್ನ ಕಸನ ಹೊಳಮುಳ ಹರಿಗೆ ಹರಿಗೆ ಹರಿಗೆ ಅಷ್ಟು ಹುಲ್ಲು ಬೀಜ ಹೋಗ್ಬಿಡ್ತದೆ, ಹೊಳಮುಳ ಹುಟ್ಟಿ ಹುಟ್ಟಿ ಹುಟ್ಟಿ. ಅವಾಗ ಬಿತ್ತಿಲ್ಲ ಸರ್, ಬಿತ್ತಿಂದ ಒಟ್ಟ ಕಸ ಹುಟ್ಟಲ್ಲ ರೀ ಒಳಗೆ. ಹೌದಾ? ಅದಕ್ಕೆ ಕಳೆದ ಖರ್ಚು ಕಮ್ಮಿ ಬರ್ತದೆ. ಎಡಿಗಡ್ಡಿ ಹೊಡಿಸಿ ಹೊಡಿಸ್ತೀವಿ, ಹೊಡಿಸ್ಲಿಕ್ಕೆ ಒಮ್ಮೆ ಹೊಡಿಸ್ತಾರೆ ಎಡಿನ ಅಷ್ಟೇ, ಅದು ಖರ್ಚು ಕಮ್ಮಿ ಬರ್ತದೆ. ಎಣ್ಣೆ ಆದ್ರೆ ಎಣ್ಣೆ ಹೊಡೆದ ಕಡ್ಡಾಯವಾಗಿ 3 ಸಲ ಅದು ಹುಳ ಇದ್ರವಲ್ಲ ಬಿಟ್ಟಿರ್ವಲ್ಲ, 3 ಸಲ ಎಣ್ಣೆ ಹೊಡೆದ್ಬಿಟ್ರೆ ಔಷಧ ಹೊಡೆದ್ಬಿಟ್ರೆ ಅಂತ ನಮ್ಗೆ ಯಾವುದೂ ಇಲ್ಲರಿ. ಏನು ರೋಗ ಬರಲ್ಲ ಇದಕ್ಕೆ? ಬಿತ್ತಿದ ಸೀದಾ ಕೀಳಕ್ ಬರ್ತೀವಿ ನಾವು ಇದನ್ನ. ಹೌದಾ? ಒಳ್ಳೆ. ಓಹೋಹೋ. ಅದೇ ಏನು, 1 ದಿನ 2 ದಿನ ಎಣ್ಣೆ ಹೊಡೆದ್ಬಿಟ್ಟು ಮುಗಿತು ಸರ್. ಈ ಮಳೆ ಆಶ್ರಿತದಲ್ಲೇ ಇದನ್ನ ಬೆಳೆಯೋದು? ಮಳೆ ಆಶ್ರಿತದಲ್ಲೇ ಬೆಳೆಯೋದು ಸರ್ ಇದನ್ನ. ಓಹೋ. ಮಳೆ ಪ್ರಮಾಣ ಜಾಸ್ತಿ ಆದ್ರೆ ಸೂಕ್ತನೋ, ಕಮ್ಮಿ ಇದ್ರೆ ಸೂಕ್ತನೋ ಇದಕ್ಕೆ? ಸರ್ ಇದು ಬಿತ್ತಿನ ಹೆಚ್ಚಿಲ್ಲಪ್ಪ, ಬಿತ್ತ ಮುಂದೆ ಮಳೆ ಆಗಿ ಹೆಚ್ಚು ಆಯ್ತಂದ್ರ ಚೆನ್ನಾಗಿ ನಾವು ಒಟ್ಟ ಕೂರಿ ಗೀಚ್ಲಾರಂತ ಬಿತ್ತಿದ್ರಪ್ಪ ಅಂದ್ರಪ್ಪ ಮಳೆ ಆಗೋದು ಅವಾಗ ಸೇಲ್ ರೀ ಅದು. ನಾವೇನು ಅವಸರ ಮಾಡಿ ಮತ್ತೆ ಮಳೆ ನಾಳೆ ಆಗುತ್ತೆ ನಾಳ್ದಾಗುತ್ತೆ ಮತ್ತೆ ಬಿತ್ತಿ ಹಿಂದಕ್ಕೆ ಒಂದೇ ಅವಸರ ಮಾಡಿ ಬಿತ್ತಿದ್ನಾಗ ಗೀಚ್ತಿಗ ಮಳೆ ಕೈ ಕೊಡ್ತೀಯಪ್ಪ ನಮ್ಗೆ ಹೊರತು ಬರ್ತದೆ. ಹೆಚ್ಚುಲಿ ಇದಕ್ಕೆ ಮಳೆ ಆಗ್ಲಿಕ್ಕೂ ಬೆಳೆ ಬರೋದು ಗ್ಯಾರಂಟಿ ಅದು, 99% ಬೆಳೆ ಬರೋದು ಗ್ಯಾರಂಟಿ ಸರ್. ಹಿಂಗ ಈ ಉಳ್ಳಾಗಡ್ಡಿ ಬೀಜ ಬಿತ್ತನೆ ಮಾಡೋದಕ್ಕೆ ಬೀಜ ನಿಮ್ಮಲ್ಲೇ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀರಾ? ಹೌದು ಸರ್. ನಮ್ಮಲ್ಲೇ ಇಟ್ಟಿರ್ತೀವಿ. ನೀವೇನು ಅಂಗಡಿಯಲ್ಲಿ ಹೋಗ್ತಾರೋ ಆಗತ್ತಿಲ್ಲ? ಇಲ್ಲ ಇಲ್ಲ ಸರ್. ನಮ್ಮಲ್ಲೇ ಬೀಜ. ಇದರಲ್ಲಿ ಏನಾದ್ರೂ ತಳಿಗಳಿದಾವ, ಬೇರೆ ಬೇರೆ ತಳಿಗಳಿದಾವ? ಅದು ಸರ್ ಫಾರ್ಮ್ ಅಂತ ಇದ್ದೀರಿ ಸರ್, ಜವರಿ ಅಂತ ಇದ್ರಿ. ಹಂಗಾಗಿ ನಾನಾತ್ರ ತಳಿ ಇದಾವೆ ಸರ್. ಇಲ್ಲ, ನೀವೆಲ್ಲ ಬೆಳೆಯೋದು ಯಾವುದು ಹೆಚ್ಚಾಗಿ? ನಾವು ನಮ್ಮಲ್ಲಿ ಬೆಳೆದಂತ ಜಾಸ್ತಿ ಜವರಿ. ಜವರಿ ತಳಿ ಸರ್. ಇದೆಲ್ಲ ಮುಂದೆ ಎದಕ್ಕೆ ಉಪಯೋಗ ಆಗ್ತದೆ ಇದು? ಇದು ಸರ್ ಇದು ಉಪಯೋಗ ಆಗಂದ್ರೆ ವಟಾಣಿ ಇದ್ರಾಗ ಸರ್. ವಟಾಣಿ ಪುಟಾಣಿ ಅಂತ ಬರ್ತದೆ ಸರ್. ಪುಟಾಣಿಗೆ ಬೇಳೆ, ಕಡ್ಲೆ ಬೇಳೆಗೆ, ಕಡ್ಲೆ ಬೇಳೆಗಿದೆ. ಇದೆಲ್ಲ ಮುಂದೆ ಮತ್ತೆ ಬಜ್ಜಿ ಆಗ್ಬೇಕಾದ್ರೆ ವಡ ಆಗೋದು ಹಿಟ್ಟು ಬೇಕಲ್ವಾ? ಕಡ್ಲೆ, ಕಡ್ಲೆ ಹಿಟ್ಟು. ಸೊ ಅದಕ್ಕೆ ಮುಖ್ಯವಾಗಿ ಇದು ಬೀಜಾಗ ಸರ್. ಸರ್ ಈಗ ನಿಮ್ಗೆ ಈ ಏನಿದು ಉಳ್ಳಾಗಡ್ಡಿ ಏನಿದೆಯಲ್ಲ ಸರ್, ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಇಳುವರಿ ಬರ್ತದೆ? ಇದು ನಮ್ಮಲ್ಲಿ ಸರ್ ಎಕರೆಗೆ 5 ಕ್ವಿಂಟಲ್ ಇಂದ 6 ಕ್ವಿಂಟಲ್ ಬರ್ತದೆ ಸರ್. ಅಷ್ಟೇ, 6 ಕ್ವಿಂಟಲ್ ಬರ್ತದೆ ಸರ್ ಎಕರೆಗೆ. ಇದು ನಮ್ದು 6 ಕ್ವಿಂಟಲ್ ಅಂದ್ರೆ ಸರ್ ಯಾಕೆ 1 ಕ್ವಿಂಟಲ್ 5,000 ರೂಪಾಯಿ ಹಿಡಿದ್ರು 1 ಎಕರೆಗೆ 30,000 ರೂಪಾಯಿ ಲಾಭ ಹೊಂದುತ್ತೆ ಸರ್. ಲಾಭ ಬರ್ತದೆ, ಲಾಭ ಹೊಂದುತ್ತೆ ಸರ್. ನಮ್ಗೆ ಬೀಜ ಬಂತು, ಗೊಬ್ಬರ ಬಂತು ಅಂದ್ರಪ್ಪ 1 ಚೀಲ ಗೊಬ್ಬರ ಒಂದು 2,000 ರೂಪಾಯಿ ಬೀಜ ಹಾಕಿದ್ರೆ 3,000 ರೂಪಾಯಿ ಹರಿಗೆ ಬೀಜ ಬಂದು ಎಕರೆಗೆ 10,000 ರೂಪಾಯಿ ಖರ್ಚಾಗ ಸರ್. ಒಂದು 25-30,000 ರೂಪಾಯಿ ಲಾಭ ಹೊಂದುತ್ತದೆ ಎಕರೆಗೆ. ಎಕರೆಗೆ ಸರ್. ಸೊ ನೀವೊಂದು 1 ಎಕರೆ ಪ್ರದೇಶದಲ್ಲಿ ಬೆಳೀತೀರಿ ಇದನ್ನ ಉಳ್ಳಾಗಡ್ಡಿ? ಉಳ್ಳಾಗಡ್ಡಿ ಸರ್ ನಾವು ಈ ಸುಮಾರು ಅಂದ್ರಪ್ಪ ನಾನೇ ಅಂದ್ರಪ್ಪ ನಂದು 10 ಎಕರೆ ಐತೆ ಅಂದ್ರೆ ನಾನು ಹೊರಗಡೆ ಹೊಲ ಬಡ್ಡೆಗಾತು ಕೂರಿಗೆ ಆತು ಲವಣಿ ಅಂತಂದ್ರೆ ಒಂದು 30-40 ಎಕರೆ ಮಾಡ್ಕೊಂಡೆ ಸರ್. ಈ ನಂದು ಸ್ವಂತ 10 ಎಕರೆ ಐತೆ ಅಂದ್ರೆ ಅದ್ರ ಕೆಲವು ಮೆಕ್ಕೆಜೋಳ ಬಿತ್ತೀನಿ, ಕೆಲವು ಹುಳಗಡ್ಲಿ ಬಿತ್ತೀನಿ, ಕೆಲವು ಉಳ್ಳಾಗಡ್ಡಿ ಮೆಣಸಿಕಾಯಿ ಬಿತ್ತೀನಿ. ಆದ್ರೆ ಈ ಸ್ಟಾರ್ಟಿಂಗ್ 20 ಎಕರೆ ನಂದು ಹುಳಗಡ್ಲಿ ಐತಿ ಈ ಬಾರಿ. ಈಗ ರೀ, ಓ 20 ಎಕರೆ ಅಂದ್ರೆ ಅಲ್ಲಿಗೂ ನಿಮ್ಗೆ ಒಂದು ನಮ್ದು 2 ಲಕ್ಷ ಮೇಲೆ ಹೋಗ್ತದೆ? ಓಕೆ ಸರ್, ಜಾಸ್ತಿ ಆಗ್ತದೆ. 2.5 ಲಕ್ಷ ಟಾರ್ಗೆಟ್ ಐತೆ ಸರ್. ಟಾರ್ಗೆಟ್ ಇದೆ ನಿಮ್ಗೆ ಲಾಭದಾಯಕ. ಓಕೆ. ಸೊ ಇದು ನಿಮ್ಗೆ ರೈತರಿಗೆ, ಈ ಭಾಗದ ಎರೆ ಭೂಮಿ ಇರತಕ್ಕಂಥ ರೈತರಿಗೆ ಉಳ್ಳಾಗಡ್ಡಿ ಬೆಳೆಯೋದ್ರಿಂದ ಖರ್ಚು ಕಡಿಮೆ, ಖರ್ಚು ಕಮ್ಮಿ ಸರ್, ನಿರ್ವಹಣೆ ಕಡಿಮೆ. ಅಂದ್ರೆ ಈಗ ಕೂಲಿ ಆಳುಗಳ ಮೇಲೆ ಡಿಪೆಂಡ್ ಆಗ್ಬೇಕಾಗಿದೆ ಅಥವಾ ಕಳೆ ತೆಗೆಸೋದಕ್ಕೆ ಡಿಪೆಂಡ್ ಆಗ್ಬೇಕಾಗಿದೆ, ಈ ತರದ ಸಮಸ್ಯೆಗಳೇನಿಲ್ಲ ಏನಿಲ್ಲ ಸರ್. ಗೊಬ್ಬರ ಏನ್ ಕೊಡ್ತೀರಿ ಆರಂಭದಲ್ಲಿ ಇದಕ್ಕೆ? ಫಸ್ಟ್ ಟಾರ್ಲಿಂಗ್ ಗೊಬ್ಬರ ಕೊಡೋದು ಸರ್ ಇದಕ್ಕೆ DAP. DAP ಗೊಬ್ಬರ ಎಕರೆಗೆ ಎಷ್ಟು ಕೊಡಬೇಕು? ಎಕರೆಗೆ 1 ಚೀಲ ಸರ್ ಕೊಡ್ತೀರಿ. ಹೇಗೆ ಅದನ್ನ ಕೊಡೋ ವಿಧಾನ? ಇದು ಈ ಬಿತ್ತನೆ ಕೂರಿಗೆ ಟ್ಯಾಕ್ಟರ್ ಸರ್, ಈ ಮುಂದೆ ಒಂದು ಡಬ್ಬಿಗೆ ಬೀಜ ಹಾಕ್ಬಿಡ್ತೀವಿ ಸರ್, ಒಂದ್ ಡಬ್ಬಿಗೆ ಗೊಬ್ಬರ ಹಾಕ್ಬಿಡ್ತೀವಿ. ತಾನ ಎಕರೆಗೆ ಇಷ್ಟು ಅಂತಂದು ಪ್ಲೇಟ್ ಇರ್ತದೆ ಸರ್. ಒಂದು ಎಕರೆಗೆ 1 ಚೀಲ ಗೊಬ್ಬರ ಒಂದ ಪ್ಲೇಟ್ ಇರ್ತದ್ರಿ, ಎಕರೆಗೆ 2 ಚೀಲ ಹೋದ ಪ್ಲೇಟ್ ಇರ್ತದ್ರಿ, 2 ಎಕರೆಗೆ 1 ಚೀಲ ಹೋದ ಪ್ಲೇಟ್ ಇರ್ತದ್ರಿ. ಈಗ ಒಬ್ಬ ರೈತ ನಾನು ಬಾಡಿಗೆ ಕರ್ಕೊಂಡ್ಬಂದಿರ್ತಾರೆ, ನಮ್ದು 2 ಎಕರೆಗೆ 1 ಚೀಲ ಹೋಗ್ಬೇಕು ಒಬ್ಬ ರೈತ ಅಂದ್ರೆ ಅದಕ್ಕೆ ಪ್ಲೇಟ್ ಬೇರೆ ರೀ, ಇಲ್ಲ 1 ಎಕರೆಗೆ 1 ಚೀಲ ಹೋಗಂದ್ರೂ ಅದಕ್ಕೆ ಪ್ಲೇಟ್ ಬೇರೆ ಅದಾವ ಸರ್. ಅಂದ್ರೆ ನೀವು ಬಿತ್ತನೆಗೆ ಕೂರಿಗೆ ಸಲಕರಣೆಗಳನ್ನು ಬಳಸ್ತಾ ಇದ್ದೀರಿ? ಎಂತದ್ದು ಅದು? ಇದನ್ನ ಕೂರಿಗೆ ಅಂದ್ರೆ ಬಂದ್ರ ನಡ್ಕಟ್ಟಿಂಗ್ ಕೂರಿ ಅಂತ ಬರ್ ಸರ್. ನಡ್ಕಟ್ಟಿ ಕೂರಿಗೆ ತಾನ ಅಡ್ಜಸ್ಟ್ಮೆಂಟ್ ಅಲ್ಲ, ಅವರೇ ರೆಡಿ ಮಾಡಿ. ಅದು ಕಂಪ್ನಿ ಇದೆ? ಕಂಪ್ನಿ ಸರ್, ಅಣ್ಣಿಗೆ ಅಣ್ಣಿಗೆರಲ್ಲಿ ಇದೆ. ಹೌದು ಸರ್. ಅವ್ರಿಗೆ ಈ ಬಾರಿ ಬಹುಮಾನ ಸಿಕ್ಕಿದೆ. ಹೌದು ಸರ್. ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳೆಲ್ಲ ಸಿಕ್ಕಿದೆ ಅವರಿಗೆಲ್ಲ. ಅಂದ್ರೆ ಈಗ ಅದು ನಿಮ್ಗೆ ರೈತರಿಗೆ ಉಪಯೋಗ ಆಗ್ತಾ ಇದೆಯಾ? ಕೂರಿಗೆ ಯಂತ್ರಗಳ ಉಪಯೋಗ ಒಳ್ಳೇದು ಸರ್. ಸುಲಭ ಆಗಿದೆಯಾ ಈಗ? ಸುಲಭ ಇದೆ ಸರ್. ಯಾಕಂದ್ರೆ ಹಿಂದಕ್ಕೆ ನಾವು ಎತ್ತಿಲಿ ಬಿದ್ದಿದ್ ಸರ್. ಎತ್ತಿಲಿ ಬಿದ್ದಿರ ಬಂದ್ರ ಒಂದು ಕೂರಿಗೆಯಿಂದ 3 ಅಕ್ಕಡಿ ಆಳ್ ಬರ್ತದೆ ಸರ್. 3 ಅಕ್ಕಡಿ ಹಾಕಕ್ ಆಳ ಹಚ್ಚಿರಪ್ಪ, ಒಂದ್ ಆಳಿಗೆ 300 ರೂಪಾಯಿ ಕೂಲಿ ಅಂದ್ರೆ ಬಂದ್ರೆ ಒಂದ್ 3 ಎಕರೆ ಬಿದ್ದಿದ್ದು ಸರ್. 3 ಎಕರೆಗೆ 900 ರೂಪಾಯಿ ಕೂಲಿ ಕಿತ್ತರೆ. ಈ ಎಕರೆಗೆ 500 ರೂಪಾಯಿ ಬಾಡಿಗೆ ನಾವು ಟ್ಯಾಕ್ಟರ್ ತಗಂದ್ರ 1,000 ರೂಪಾಯಿದಾಗ ಅವ್ರ ಹೊಲ ಬಿತ್ತು ಕೊಟ್ಬಿಡ್ತೀವಿ ಮನೆಗೆ ನಾವು. ಅದೇ ಗಳೆ ಹೋರ ಬಂದ್ರ ಎತ್ತುಗಳನ್ನ ಗಳೆ ತಂದು ಹೊರ ಬಂದ್ರ 900 ರೂಪಾಯಿ ಬರೀ ಆಳೆ ಕೂಲಿ ಆಗುತ್ತೆ ಗೊಬ್ಬರ ಅಕ್ಕಡಿಯಾಕರಿಗೆ. ಹಂಗಾಗಿ ಸೊ ಈಗ ಆಳಿ ಕೊಡದ ಕೂಲಿ ಒಳಗನ ನಮ್ಮ ಹೊಲ ಬಿತ್ತನೆ ಆಗುತ್ತೆ. ಈಗ ಟ್ರ್ಯಾಕ್ಟರ್ ಜೊತೆಗೆ ಕೂರಿಗೆ ಯಂತ್ರಗಳಿದ್ರೆ ಓಕೆ ಸರ್. ಒಬ್ಬ ರೈತ ಕಾರ್ಮಿಕನಾಗಿದ್ರು ಎಲ್ಲಾದ್ರೂ ಜೀವನ ಮಾಡ್ಬೋದು ಈಗ. ಹೌದು ಸರ್. ಭೂಮಿ ಇದ್ರು ಜೀವನ ಮಾಡ್ಬೋದು, ಇಲ್ದಿದ್ರು ಬೇರೆಯವ್ರ ಹೊಲದಲ್ಲಿ ಕೆಲಸ ಮಾಡಿದ್ರು ಜೀವನ ಮಾಡ್ಬೋದು ಸರ್. ಹಿಂದೆ ಎಲ್ಲ ರೈತರು 2 ಎತ್ತು ಇಟ್ಕೊಂಡು ಒಂದು ಗಳೆ ಬಿಟ್ಕೊಂಡು ಜೀವನ ಮಾಡ್ತಾ ಇದ್ರು. ಈಗ ಅದಕ್ಕೆ ಬೇಡಿಕೆ ಕಡಿಮೆ ಆಗಿದೆ ಈಗ ಸರ್. ನಾವು ಎತ್ತು ಇಟ್ಕೊಂಡು ನಾನು 10 ವರ್ಷಕ್ಕೆ ಅಂತ ಮಾಡಿ ಸರ್. ನೀವು ಮಾಡ್ರಿ, ನಾನು ಮಾಡಿ ಸರ್. ಅದನ್ನೆಲ್ಲ ಕರ್ಮ ಹೇಳ್ಬೇಡ ಸರ್ ನಮ್ದು. ಈಗ ಒಂದು ನಟ್ಬೋಟ್ ಸರ್, ಕುರಿಗೆ ಟ್ಯಾಕ್ಟ್ರಿ ಕುರಿಗೆ ಒಂದು ನಟ್ಬೋಟ್. ಒಂದು ಕುರಿಗೆ ತಾಳ ಬೆಂಡ್ ಆತ ಬಂದ್ರೆ ಬಂದು ಆ ಕಡೆ ಮ್ಯಾರಿ ಏರ್ ಆತಂದ್ರೆ ಈ ಕಡೆ ಮ್ಯಾರಿ ಬರೋದಾಗನ ಆ ಕುರಿಗೆ ತಾಳ ಉಚ್ಚ ಹೋಗಿ ಇನ್ನೊಂದು ತಾಳ ಜುಡಿಸ್ಕೊಂಡ್ಬಿಡ್ತೀವಿ. ಅವಾಗ ತಾಳ ಮುರಿದ್ರಪ್ಪ ಬಡಿಗೇರ್ದಾಗ ಬರ್ಬೇಕಾಯ್ತು. ಆ ಒಂದು ಬಡ್ಡಿ ಕಡ್ಕೊಂಡ್ ಬರಪ್ಪ ನಮಗೆ. ಹೋಗಿ ಮತ್ತೆ ಇಲ್ಲಿ 1 ಕಿಲೋಮೀಟರ್ ಹೋಗಿ ಒಂದು ಬಡ್ಡಿ ಕಡ್ಕೊಂಬಂದು ಅವನ್ ಕೊಟ್ಟು ಅವ 2 ದಿನಕ್ಕಂದ್ರೆ ತಾಳ ರೆಡಿ ಮಾಡಿದ್ದ. ಅವಾಗಿನ ಕಾಲ ಭಾಳ ಕಷ್ಟ ಇತ್ತು ಸರ್. ಈಗಿನ ಹಂಗಿಲ್ರಿ, ಅಡ್ಜಸ್ಟ್ಮೆಂಟ್ ಅಲ್ಲ. ಸೊ ಯಂತ್ರಗಳು ಕೃಷಿಯಲ್ಲಿ ಬಂದಿರೋದ್ರಿಂದ ರೈತರಿಗೆ ಉಪಯೋಗವಾಗಿದೆ. ಒಳ್ಳೇದಾಗಿದೆ ಸರ್. ಸಮಯ ಉಳಿತಾಯ ಆಗ್ತದೆ. ಸಮಯ ಉಳಿತಾಯ ಆಗುತ್ತೆ ಸರ್. ಒಂದು ದಿವಸ ಕಮ್ಮಿ ಅಂದ್ರೂ 20 ಎಕರೆ ಬಿತ್ತಬಹುದು ಸರ್. ಶ್ರಮ ಉಳಿತಾಯ ಆಗ್ತದೆ. ಅಲ್ಲಿ ಮಳೆ ಮಾಡಿದ್ರೆ ಇಲ್ಲಿ 2 ಎಕರೆ ಬಿತ್ತಿಗೆ ಮನೆಗೆ ಹೋಗ್ಬೋದು ಸರ್. ಓಹೋ. ಉಳುಗಡ್ಲಿಗೆ ಆರಂಭದಲ್ಲಿ ಎಕರೆಗೆ 1 ಚೀಲ DAP ಕೊಟ್ಟರೆ ಸಾಕಂತ ಹೇಳ್ತಾ ಇದ್ರು. ಓಕೆ ಸರ್. ಆಯ್ತಾ. ಆಮೇಲೆ ಬೇರೆ ಏನಾದರೂ ಇದಕ್ಕೆ ರೋಗ ಕಾಯಿಲೆಗಳು ಬರ್ತದ? ಬರ್ತಾವ ಸರ್, ನಾನಾ ಥರ ಬರ್ತಾವ ಸರ್. ಬಂಡರ್ ರೋಗ ಅಂತ ಬರ್ತದ, ಕೆಬ್ಬುನ್ ರೋಗ ಅಂತ ಬರ್ತದ ಸರ್. ಅವಕ್ಕೆಲ್ಲ ಮುಂಜಾಗ್ರತೆ ನಾವು ನುಡ್ಕೊಂಡು ಹೋಗಿ ಔಷಧ ತಂದು ಬಂದು. ಯಾವಾಗ ಬರ್ತದೆ, ಯಾವ ಹಂತದಲ್ಲಿ ಬರ್ತದೆ ಅದು ಸರ್? ಇದು ಏನು ನಮ್ಗೆ ಚಳಿಗಾಲ ಬಿದ್ದು ಥಂಡಿ ಬಿತ್ತಪ್ಪ ಅಂದ್ರೆ ನಮ್ಗೆ ಯಾರು ರೋಗನೂ ಬರಲ್ಲ ಸರ್. ಇದು ಮಾಡ ಮುಸಿಗಾಗಿ ಹೊಗೆ ಮಂಜು ಬಿತ್ತಪ್ಪ ಅಂದ್ರೆ ನಾನಾ ಥರ ರೋಗ ಬರ್ತಾವ್ರಿ. ಓಹೋ. ನಮ್ಗೆ ಚಳಿ ಇದ್ರೆ ಬಂದ್ರೆ ಏ ಕಡ್ಲಿ ಬಾರಿ ಬರ್ತಾವ ನಮ್ಗೆ 100 ಗ್ಯಾರಂಟಿ ಸರ್. ಚಳಿ ಇರ್ಬೇಕು, ಅದಕ್ಕೆ ಚಳಿ ಇರ್ಬೇಕು ಸರ್. ಚಳಿಗೆ ಬರೋದು ಅದು. ಮೋಡ ಮುಚ್ಕೋಬಾರ್ದಂತೀರ? ಮೋಡ ಮಾಡಬಾರ್ದು ಸರ್, ಹೊಗೆ ಮಂಜು ಬೀಳ್ಬಾರ್ದು. ಹೊಗೆ ಮಂಜು ಬಂದ ಬಂದ್ರೆ ಬಂಡರ್ ರೋಗ ಅಂತ ಬಿಡುತ್ತೆ ಸರ್. ಅದಕ್ಕೆ ಹೆಂಗಿರ್ತದ ರೋಗ, ಹೆಂಗೆ ಗೊತ್ತಾಗುತ್ತದೆ ಸರ್? ಅದು ಹೊಗೆ ಸಾಯಿಂದ ಸಾಯ್ತದೆ ಸರ್. ಹೊಗೆ ಸತಂದ ಒಂದೊಂದು ಹೊಗಿನ ಸಾಯ್ತದೆ, ಸಸಿನ ಸಾಯ್ತದೆ ಸರ್. ಇನ್ನೊಂದು ಬಂಡರ್ ರೋಗ ಅಂದ್ರೆ ಬಂದ್ರೆ ಹುಡಿ ಹುಡಿ ಆಡುತ್ತೆ ಸರ್. ಅದು ಇದು ಹೊಗೆ ಮಂಜು ಅಂತ ಬಿಡ್ತಾರೆ ಸರ್. ಹೊಗೆ ಮಂಜು ಬಿದ್ದಾಗ ಬಂಡರ್ ರೋಗ ಅಂತ ಬಿಡ್ತಾರೆ. ಹೆಂಗೆ ಅದು ಹೆಂಗ್ ಗೊತ್ತಿಡ್ಬೇಕು ಅದನ್ನ ಸರ್? ಅದು ಅಲ್ಲೇ ಹಳದಿ ಕಲರ್ ಅದಕ್ಕೆ ಬಿದ್ದು ಬಿಡ್ತಾರ ಮನುಷ್ಯ ಹೊಂಟ್ರಪ್ಪ ಹುಡಿ ಹುಡಿ ಹಾರತ್ತದ. ಹೌದಾ? ಹುಡಿ ಹಾರತದ ಸರ್. ಒಣಗಿ ಹೋಗ್ಬಿಡ್ತದ ಗಿಡನ? ಒಣಗಿಬಿಡ್ತು ಸರ್ ಅದು. ಕಾಳ ಅಂತ ಕಾಳ ದಿನದಲ್ಲಿ ಅದು ಈ ರೋಗಗಳು ಬರೋದು ಇದನ್ನು ನಾಟಿ ಮಾಡಿದಾಗ ಸರ್? ನಮ್ಗೆ 1.5 ತಿಂಗಳು ಮಟ್ಟ ನಮ್ಗೆ ಒಟ್ಟೆ ಯಾವ್ದು ದೂಕ್ಬಾರ್ದ್ರಿ. ಕಾಳ ಬಲ್ತಿ ಯಾವ ಗಿಡನ ಬಗ್ಗಲ್ರಿ. ಗಿಡದ ಕಾಳ ಬಗ್ಗೆಪ್ಪ ರೋಗ ಬಂದ್ರು ತನ್ನ ಕೆಪಿಸಿಟಿ ತನ್ನಲ್ಲೇ ಕಾಳು ಮುಡಿಸಿರುತ್ತದೆ. ಅದು 1.5 ತಿಂಗಳಲ್ಲಿ ICU ಇಟ್ಟಂಗೆ ನೋಡ್ಕೋಬೇಕಿದ್ನ. ನೋಡ್ಕೋಬೇಕು ಸರ್. ಅಲ್ಲ ಸರ್, ಮತ್ತೆ ವ್ಯಕ್ತಿ ಮಿಕ್ಕಿ ಬರಪ್ಪ ಮತ್ತೆ ದಿನ ಮಾಡಾಗದು, ದಿನ ಮಳೆಗ ದಿನ ಎಣ್ಣೆ ಹೊಡಿತೀವಿ, ಅವತ್ತ ಮಳೆ ಆತಪ್ಪ ತೊಳ್ಕೊಂಡು ಹೋಗ್ಬಿಡುತ್ತೆ ಸರ್. ನಾವು ಮಳೆಗಾಲ ನೋಡಿ ಮಾ ನೋಡಿ ಎಣ್ಣೆ ಹೊಡಿಬೇಕು. ಇದಕ್ಕೆ ಮಳೆ ಆಗ್ಬಾರ್ದು ಜಾಸ್ತಿ. ಮಳೆ ಆಗ್ಬಿಡ್ತು ಸರ್. ಸರಿ, ಈಗ ಬಂಡ ರೋಗ ಒಂದು ಬೀಳುತ್ತೆ ಅಂತ ಹೇಳಿದ್ರಿ, ಮತ್ತಿನ್ನೊಂದು ಕೆಬ್ಬುನ್ ರೋಗ ಅಂದ್ರಿ. ಇವು ಬಂದಾಗ ಯಾವ ರೀತಿಯ ಔಷಧಿಗಳನ್ನು ಹೊಡಿತೀರಿ? ನೀ ಇದನ್ನ ಯಾರ ಹತ್ರ ಹೋಗಿ ಯಾವ ತಜ್ಞರನ್ನ ಭೇಟಿ ಮಾಡಿ ಇದಕ್ಕೆ ಸಲಹೆಗಳನ್ನು ಕೇಳ್ತೀರಿ? ಸಲಹೆ ಸರ್, ಇಷ್ಟು ದಿನ ಆದರೂ ಕೃಷಿ ಇಲಾಖೆ ಬಂದು ಇಂಥವೆಲ್ಲ ಮಾಹಿತಿ ನಮ್ಗೆ ಯಾರು ಹೇಳಿಲ್ಲ ಹಳ್ಳಿ ಒಳಗೆ ಬಂದು. ಅಲ್ಲ, ನಾವೇ ಹೋಗೋದು ಒಂದು ಅಗಿಕೆ ತಂದೋಗಿ ಸರ್. ಎಲ್ಲಿಗೆ ಹೋಗ್ತೀರಿ? ಇಲ್ಲಿ ಕೊಪ್ಪಳ ಹೋಗಿ ಸರ್. ಕೊಪ್ಪಳ ಹೋಗಿ ಆ ಅಂಗಡಿ ಒಳಗೆ ಹೋಗಿ ಭೇಟಿ ಹಿಂಗಾಗ್ಯ ನೋಡಿ ಅಂತ ಕೇಳ್ತೀವಿ ಸರ್. ಅವರು ಇಂಥದ್ದು ಔಷಧ ಹೊಡಿಯಪ್ಪ ಅಂದ್ರೆ ಮತ್ತೆ ಬೈ ಚಾನ್ಸ್ ಕಂಟ್ರೋಲ್ ಆದ್ರೆ ಆಗ್ಬೋದು ಸರ್. ಆಗ್ಲಿಕ್ಕೆ ಹೋಗ್ಬೋದು. ಮತ್ತೆ ಇಷ್ಟು ಸಲ ಈರುಳ್ಳಿ ಮಾ ಸರ್, ಸುಳಿ ರೋಗ ಅಂತ ಮಾ ಸರ್, ನಾವು ಎಲ್ಲಿ ಹೋಗಿರಪ್ಪ ಅಂದ್ರೆ ಹೋಗಿವಿ ಸರ್. ಲಕ್ಕುಂಡಿ ಆಚೆಕಡೆ ಯಾವ ರೈತ ಸರ್ ಅಲ್ಲಿದ್ದ ಕುರ್ತಕೋಟಿ ತರಿಸಿ ಸರ್, ಸುಳಿ ರೋಗ ಈರುಳ್ಳಿ ಇವತ್ತು ಯಾರು ಕಂಟ್ರೋಲ್ ಆಗಿಲ್ಲ ಸರ್. ಸರ್, ಈಗ ಉಳ್ಳಗಡ್ಲಿದು ಎಷ್ಟು ತಿಂಗಳ ಅವಧಿ ಬೆಳೆ ಇದು? ಇದು 3 ತಿಂಗಳು ಸರ್. 3 ತಿಂಗಳಿಗೆ ಬಂದ್ಬಿಡ್ತದೆ? ಬಂದ್ಬಿಡ ಸರ್. ಅಂದ್ರೆ ದಸರಾ ಹಬ್ಬದಲ್ಲಿ ಬಿತ್ಕೊಳ್ತೀರಿ? ಹೌದು ಸರ್. ಅಲ್ಲಿಂದ 3 ತಿಂಗಳೊಳಗೆಲ್ಲ ಬಂದ್ಬಿಡುತ್ತೆ, ಈ ಕೈಗೆ ಬರುತ್ತೆ. ಈಗ ಇದು ಈ ಸದ್ಯಾಂಗ್ ಚಲೋ ಸರ್. ಅಲ್ಲೇ ಈ ಕಟಾವು ಮಾಡೋದು ಯಾವಾಗ ಈಗ ನೀವು? ಇದನ್ನ ಇದನ್ನ ಕಟಾವು ಮಾಡೋದು ಸರ್ ಅಂದ್ರಪ್ಪ ಈಗ ಇನ್ನೊಂದು 15 ದಿನದಾಗ ನಾವು ಅಂದ್ರಪ್ಪ ಅಂದ್ರೆ ಈಗ ಫೆಬ್ರವರಿ ಮೊದಲೇ ವಾರಕ್ಕೆಲ್ಲ ಕಟಾವು ಬಂದ್ಬಿಡ್ತೀವಿ. ಜನವರಿ ಫೆಬ್ರವರಿ ಮೊದಲೇ ಹಂತಕ್ಕೆ ಚಲೋ ಸರ್. ಕಟಾವ್ ಆಗ್ಬಿಡುತ್ತೆ. ಕಟಾವ್ ಸರ್, ಇದನ್ನ ಕಟಾವ್ ಮಾಡುವ ವಿಧಾನಗಳು ಏನು, ಹೇಗೆ ಮಾಡ್ತೀರಿ ಕಟಾವ್ ಮಾಡೋದ್ ಸರ್? ಈ ಸದ್ಯ ನಾವು ರೈತಕಿ ಒಳಗ ಸ್ವಲ್ಪ ಭೂಮಿ ಇದ್ದಾರ ಆಳ್ ತಗೊಂಡ್ ಹೋಗಿ ನಾವು ಕೀಳಿಸ್ತೀವಿ. ಅದನ್ನ ಕೀಳಿಸಿ ಹೆರಿಕೆ ಬಂದು ಮಿಷನ್ ಹಾಕ್ತೀವಿ. ಮತ್ತು ದೊಡ್ಡ ದೊಡ್ಡ 20 ಎಕರೆ 30 ಎಕರೆ ಇದ್ದಂಥ ದೊಡ್ಡ ದೊಡ್ಡ ಜಮೀನಾರ ಏನು ಮಾಡ್ತಾರೆ ಸರ್, ಒಂದು ಕಟಾವ್ ಮಿಷನ್ ಅಂತ ಬಂದ್ಬಿಡುತ್ತೆ ಈಗ ರೈತಕಿ ಒಳಗೆ ಕೃಷಿ ಇಲಾಖೆಯಿಂದ. ಅದರಿಂದ ಕಟಾವ್ ಮಾಡ್ತಾರೆ ಸರ್, ಲುಕ್ಸಾನಿ ಹಾನಿ ಭಾಳ ಐತೆ ಸರ್ ಅದರೊಳಗೆ. ಯಾಕೆ ಏನಾಗ್ತದೆ? ಏನಾಗ ಸರ್ ಅಂದ್ರಪ್ಪ ಅನ್ನೋದು, ಬುಡ್ಡಿಗಳು ಕಡಿ ಚೆಲ್ತವ್ರಿ. ಈಗ ಹಂತ್ರ ಈಗ ಇದು ಇರೋದು 1/2 ಫೂಟ್ ಹುಳುಗಡ್ಲಿ. ಹೌದು. ಈಗ 4 ಬಳ್ಳಿ ಮ್ಯಾಗ ಇಟ್ಕಂದ್ರಪ್ಪ ಅಂದ್ರೆ ಬುಡ್ಡಿ ಬುಡಕ್ ಬಡ್ಡೆ ಉಳಿತೇವ್ರಿ. 4 ಬಳ್ಳಿದ ತಳಗಿಟ್ರಪ್ಪ ಅಂದ್ರೆ ಮಣ್ಣು ಕಲ್ಲು ಬರ್ತಾರ ಒಳಗೆ. ಓಹೋ. ಇವತ್ತು ಮೆಕ್ಕೆಜೋಳ ಹೈಟ್ ಅದಪ್ಪ 4 ಫುಟ್ ಇರ್ತಾರೆ, ಅದ್ ನೆಲ ಬಿಟ್ಟು 3 ಫುಟ್ ಹೈಟ್ ಇಟ್ಟರಪ್ಪ ಅಂದ್ರಪ್ಪ ಅಂದ್ರೆ ಒಟ್ಟೆ ಯಾವ್ದು ಕಲ್ಲು ಮುಳ್ಳು ಯಾವ್ದು ಬರಲ್ರಿ. ಇದು ಇರೋದು 1/2 ಫುಟ್ ಸರ್. 1/2 ಫುಟ್ ಒಳಗೆ 6 ಇಂಚಿನ ಒಳಗೆ 3 ಇಂಚ್ ತಾಯಕ್ರಿಸಿದ್ರೆ ಮಣ್ಣು ಬರ್ತಾ 3 ಇಂಚ್ ಮ್ಯಾಕ್ ಇಟ್ಟರಪ್ಪ ಬುಡ್ಡು ಉಳಿತೈತಿ. ಹಂಗಾಗಿ ಸಣ್ಣ ರೈತರು ಲುಕ್ಸಾನ್ ಇದೆ ಅಂತಂದು ಮನೆಯೊಳಗೆ ಆಳು ಹಚ್ಕೊಂಡು ಅವರು ವ್ಯವಸಾಯ ಮಾಡ್ಕೋತಾರ. ಸರ್, ಇದಕ್ಕೆ ಮಾರುಕಟ್ಟೆ ಹೇಗೆ, ಎಲ್ಲಿ ಹೋಗ್ತಾರೆ ಇದು ಮಾರೋದಕ್ಕೆ? ಮಾರುಕಟ್ಟೆ ಸರ್ ಇಲ್ಲೇ ಎಲ್ಲಲ್ಲಿ ತರ ಸರ್, ಇದನ್ನ ಇಲ್ಲೇ ಊರಾಗ ಬಂದು ಖರೀದಿ ಮಾಡ್ತಾರೆ. ಖರೀದಿಗಾರರು ಏನು ಬೆಲೆ ಇದೆ ಈಗ? ಈಗ ಈ ಸದ್ಯ 4 ವರೆಯಿಂದ 5,000 ಇದೀನಿ ಸರ್ ಕ್ವಿಂಟಲ್. ಕ್ವಿಂಟಲ್. ಈಗ ಇದು ಲಾಭದಾಯಕ ಅನಿಸ್ತದೆ ನಿಮಗೆ? ನಮಗೆ ಲಾಭದಾಯಕ ಅನಿಸ್ತದೆ ಸರ್. ಉಳ್ಳಗಡ್ಡೆ ಲಾಭದಾಯಕ. 7 ವರ್ಷದಿಂದ ಇದನ್ನ ಜಾಸ್ತಿ ಆಗಿದ್ರಿ. ಮೊದಲಾಗ ನಮ್ಮ ಮನೆ ಪೂರ್ತಿ ಅಂದ್ರೆ ಒಂದು 4 ಸಾವಿರ 5 ಸಾವಿರ ಬಿತ್ತಿಕೊಂಡು ಸುತ್ತೂರದಾಗ ಕಡಲೆ ಜೋಳ ಹಾಕ್ಯಂದು ಯಾರು ಕೀವ್ ಬಡ್ದಂತ ಇದು ಮಾಡಿದ್ರು. ಈಗ ಹಂಗಿಲ್ಲ ಸರ್, ಈಗ ರೂಪಾಯಿದಾಗ 12 ಉಳ್ಳಗಡ್ಡೆ ಐತೆ ಸರ್. 4 ಉಳ್ಳಗಡ್ಡಿ, ಮೆಣಸಿನಕಾಯಿ, ಮೆಕ್ಕೆಜೋಳ, ಇವು ಜೋಳ ಇಂಥವಾಗ್ಯ ಸರ್. ಈ ಬಾರಿ ಮೆಣಸಿನಕಾಯಿ ಬೆಳೆಗೆ ಬೆಲೆ ಜಾಸ್ತಿ ಬಂದಿದೆ ಅನ್ನೋ ಸುದ್ದಿ ಇದೆ. ಹೌದು ಸರ್. ನೀವು ಮೆಣಸಿನಕಾಯಿ ಬೆಳಿತಾ ಇದ್ರ? ಬೆಳಿತೀವಿ ಸರ್. ಎಷ್ಟು ಎಕರೆ ಬೆಳೆದಿದ್ರಿ ಈ ವರ್ಷ? ನಾವು 3 ಎಕರೆ ಆಗಿದೆ ಸರ್. ನಮ್ದು ಬೆಳೆ ಕಮ್ಮಿ ಬಂತು ಸರ್ ಇವಟ್ಕ. ಯಾಕೆ, ಏನು ಸಮಸ್ಯೆ ಆಯ್ತು? ಏನಾದ್ರು ಸರ್ ಅಂದ್ರಪ್ಪ ಅಂದ್ರೆ ನಮ್ಮ ಸಣ್ಣ ಎಲ್ಲ ಅಂದ್ರಪ್ಪ ಅಂದ್ರೆ ಬೆಳೆ ಎಲ್ಲ ಮಳೆ ಜಾಸ್ತಿ ಆಗಿ ತಂಪು ಜಾಸ್ತಿ ಆಗಿ ಗಿಡ ಬೆಳವಣಿಗೆ ಆಗಲ್ಲ. ಹಂಗಾಗಿ ನಮ್ಮ ಗಿಡ ಏನೋ ಹುಟ್ಟೋದಿನ ಸಾಲ ಚೆನ್ನಾಗಿ ಹುಟ್ಟಿದ್ವಿ ರೀ ಸರ್, ಚೆನ್ನಾಗಿ ಬರ್ಬೇಕಾಯ್ತು. ಮಳೆ ಜಾಸ್ತಿ ಆಗಿ ತಂಪು ಜಾಸ್ತಿ ಆಗಿ ಬೆಳೆಯಕ್ಕೆ ಚಾನ್ಸ್ ಆಗಲ್ಲ. ಅವು ಎಷ್ಟು ಎಕರೆ ಹಾಕಿದ್ರಿ? 3 ಎಕರೆ ಆಗಿದೆ ಸರ್. ಎಷ್ಟು ಇಳುವರಿ ಬಂತು ನಿಮಗೆ ಸರ್? ಇವತ್ತಿಗಾರ ಅದು ಇಳುವರಿಗೆ ಹೇಳ್ಬೋದು ಸರ್. ಮತ್ತೆ ಉಳ್ಳಾಗಡ್ಡಿ ಬಂತು, ಮೆಣಸಿನಕಾಯಿ ಬಂತು, ಅದು ದುಡ್ದಂಥ ಪಗಾರ ಬಂದಿಲ್ಲ ಸರ್. ಲಾಸ್ ಆಯ್ತು ಅಂತ? ಲಾಸ್ ಆಯ್ತು ಸರ್. ಆದರೆ ಬೆಲೆ ಜಾಸ್ತಿ ಇತ್ತು ಈ ಬಾರಿ ಮೆಣಸಿನಕಾಯಿ? ಬೆಲೆ ಜಾಸ್ತಿ ಸರ್. ಬೆಳೆ ಹಾನಿಯಾಗಿದೆ? ಬೆಳೆ ಹಾನಿಯಾಗಿದೆ ಸರ್. ಇದನ್ನೇನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ವ ಅವಾಗ? ಯಾವ ಸಮಸ್ಯೆ ಬಂದಿದೆ? ಎಲ್ಲ ಗೊಬ್ಬರ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, ಅದನ್ನ ಎಬ್ಬಿಸ್ಬೇಕಂತ ಗೊಬ್ಬರ ಕೊಟ್ಟಿವಿ. ನಾನಾ ಥರ ಗೊಬ್ಬರ ಕೊಟ್ಟರು ಸರ್ ಅದನ್ನ ಮ್ಯಾಕ್ ಹೇಳಲ್ಲ. ಯಾಕಂದ್ರೆ ಮಳೆ ದಿನಸವು ಆಗೋದಾಗಾದ್ರೆ ಅದು ಭಾಳ ಸೋದ್ಬಿಡು ಸರ್. ಓಹೋ. ಸರ್ ಇನ್ನೊಂದು ಹೇಳ್ಕೊಂಡ್ರೆ ಮಳೆಗಾಲ ಜಾಸ್ತಿ ಆದ ಹೊತ್ತಿನಾಗ ಕಪ್ಪು ನೆಲಕ್ಕೆ ಹಾಕ್ಬೇಕು, ಅಂದ್ರಪ್ಪ ನೀರು ಜಳನ ಇಳಿದು ಹೋಗ್ಬಿಡ್ತಾರೆ. ಮಳೆಗಾಲ ಕಮ್ಮಿ ಹೊತ್ತಿನಾಗ ಬೀಳ್ನೆಲ್ಕ ಹಾಕ್ಬೇಕು. ಬೀಳ್ನೆಲ್ ಆದ್ರಪ್ಪ ಅಂದ್ರಪ್ಪ ಅಂದ್ರೆ ಮಳೆ ಕಮ್ಮಿ ಆದ್ರೂ ಕೂಡ ತಂಪು ಜಾಸ್ತಿ ಇರ್ತದೆ. ಈ ಮಳೆ ಜಾಸ್ತಿ ಆದಾಗಲಿ ಬೀಳ್ನೆಲ್ಕ ಹಾಕ್ಬಿಟ್ರಪ್ಪ ಏನಾಗ ಸರ್, ಮಳೆ ಆಗಿ ಆಗಿ ನಾವು ದಿನಸವು ಮಳೆ ಹೊಡ್ಬಿಡೋದು ನಮ್ಮ ಕೈಕಲ್ಲಿ ಹಂಗೆ ಸೆಲ್ತೇವೆ ಸರ್, ಆ ರೀತಿ ಪೀಕಿಗೆ ಹೊಡೆತ ಕೊಡ್ಬಿಡ್ತೀವಿ. ಹಂಗಾಗಿ ಈಗ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರಿ ಸರ್? ನಮ್ಮ ಕುಟುಂಬ ಹೇಳ್ಬೇಕಂದ್ರೆ ಸರ್ ನಾನು ನಮ್ಮ ಹೆಂಡತಿ ನಮ್ಮ 5 ಮಂದಿ ಮಕ್ಕಳು ಅದಾರ. 5 ಜನ ಮಕ್ಕಳು? ಹೌದು ಸರ್. ಗಂಡು ಮಕ್ಳು ಎಷ್ಟು? ಹೆಣ್ಮಕ್ಳು? ಒಬ್ಬ ಗಂಡು ಮಗ ಅದಾರ. 4 ಮಂದಿ ಹೆಣ್ಮಕ್ಳು ಅದಾರ. ಗಂಡ್ಮಗ ಕೊನೆ ಕೊಟ್ಟಿದ್ದಾನೆ? ಕೊನೆ ಕೊಟ್ಟಿದ್ದ ಸರ್. ಗಂಡ್ಮಗ ಆಗಲಿ ಅಂತ ಕಾದಿದ್ದೀರಿ? ಹೌದು ಸರ್. ಸರಿ, ಈಗ ಮಕ್ಕಳಿಗೆಲ್ಲ ಎಜುಕೇಷನ್ ಮಾಡಿಸ್ತಾ ಇದ್ದೀರಾ? ಓಕೆ ಸರ್. ಏನೇನು ಓದ್ತಾ ಇದ್ರ ಮಕ್ಕಳೀಗ? ಒಬ್ಬರು ಈಗ 8ನೇ ತರಗತಿ, ಒಬ್ಬಕ್ಕೆ ಹಿರಿಯ ಮಗಳು ಓದ್ತಾಳ್ರಿ. 8ನೇ ಮಗಳು 6ನೇ ತರಗತಿ ಇದ್ದಾಳ್ರಿ. 3ನೇ ಮಗಳು 5ನೇ ಇತ್ತು, 4ನೇ ಇದಾಕಿ 3ನೇ ಕ್ಲಾಸ್ ಇದ್ದಾಳ್ರಿ. 1ನೇ ಮಗ 1ನೇ ಕ್ಲಾಸ್ ಇದ್ದಾನೀಗ. ಸರಿ, ಈಗ ನಿಮ್ಮ ಕೃಷಿಯಲ್ಲಿ ಮುಂದಿನ ಕನಸುಗಳೇನು, ಈ ಭೂಮಿ ಸುಧಾರಣೆ ಮಾಡ್ಕೊಳ್ಳೋದ್ರ ಬಗ್ಗೆ, ಇದರ ಫಲವತ್ತತೆನ ಹೆಚ್ಚು ಮಾಡ್ಕೊಳ್ಳೋದ್ರ ಬಗ್ಗೆ? ಯಾಕಂದ್ರೆ ಕೃಷಿಯಿಂದನೇ ಜೀವನ ನಿಮಗೆ. ಓ ಸರ್. ಹೌದಾ? ಇನ್ನೂ ಏನೇನು ಕನಸುಗಳನ್ನು ಕಾಣ್ತಾ ಇದ್ದೀರಿ ನೀವು ಸರ್? ಕೃಷಿ ಒಳಗೆ ಅಂದ್ರೆ ಒಬ್ಬ ನಾನಾ ಥರ ಕನಸುಗಳದಾರ ಸರ್. ನಾವೇನಾರು ರೈತಕಿಗಳು ಮನಸ್ಸು ಮಾಡಿ ಇದ್ರ ಒಳಗೆ ಎದ್ದು ಬಿದ್ದು ದುಡಿದ್ರೆ ಯಾರು ನೌಕರಿದಾರೆ ನಮ್ಮ ಮುಂದೆ ಬರೋಕ್ಕಾಗಲ್ಲ ಸರ್. ಅಷ್ಟು ಆರ್ಥಿಕವಾಗಿ ಐತೆ ಸರ್. ಆದ್ರೆ ನಮ್ಗೆ ಸರಿಯಾದ ಬೆಳೆಯನ್ನು ಮಾರುಕಟ್ಟೆ ಮಾರಾಟ ಆಗೋದು. ಯಾಕಂದ್ರೆ ಬಿಳಿಜೋಳ ಈ ಸದ್ಯ ಹೇಳ್ಬೇಕಂದ್ ಸರ್ ಎಲ್ಲೇ ಹೋಗಿ ಹುಡುಕಕ್ಕೆ ಬರೋಣ್ರಿ. ಬಿಳಿಜೋಳ ನಾನು ಇವತ್ತು 30 ಎಕರೆ ಜಮೀನು ಮಾಡೀನಿ ಸರ್, ಅದರಲ್ಲಿ ಬರೀ 30 ಗುಂಟೆ ಜೋಳ ಹಾಕಿನಿ. ಯಾಕಂದ್ ಸರ್ ಬಿಳಿಜೋಳದಾಗ ಖರ್ಚು ಜಾಸ್ತಿ ಸರ್. ಬಿತ್ತಬೇಕು, ಅದನ್ನ ಜೋಳ ಕೀಳ್ಬೇಕು, ಆಮೇಲೆ ತನಿ ಮುರಿಬೇಕು, ಮಿಷನ್ ಹಾಕ್ಬೇಕು, ಇವೆಲ್ಲ ಮಾಡಿದ್ರೆ 2,200 ರೂಪಾಯಿ ಬರೀ ಬಿಳಿಜೋಳ ರೇಟ್ ಸರ್. 2,200 ರೂಪಾಯಿ ಮಾರಿದ್ರಪ್ಪ ಅಂದ್ರೆ ವಾದ್ರಸ ಒಂದು ಎಕರೆ ಜೋಳ ಹಾಕಿದ್ರಿ, ಅದಕ್ಕೆ 6 ಮಂದಿ ಕೇಳಕ್ಕೋದ್ ಸರ್, 400 ರೂಪಾಯಿ ಒಂದು ಕೂಲಿ ಒಂದು ಗಂಡಾಳಿಗೆ. ಆರಂತಾಗ 3,000 ರೂಪಾಯಿ ಗಂಡಾಳಿ ಕೂಲಿ ಆತು, ತನಿ ಮುರಿಯೋರಿಗೆ 3,000 ರೂಪಾಯಿ ಆತ್ರಿ. ಇವೆಲ್ಲ ಮಿಷನ್ ಹಾಕೋದು ಬಸ್ ಹಾಕಪ್ಪ ಅಂದ್ರೆ 6,000 ರೂಪಾಯಿ ಖರ್ಚು ಬಂತು, 5,000 ರೂಪಾಯಿ ಜೋಳ ಅದು ರೀ. ನೋಡಿ, ಜೋಳ ಮುಖ್ಯವಾದ ಆಹಾರ ಬೆಳೆ. ಹೌದು ಸರ್. ಆದರೂ ಅದಕ್ಕೆ ಬೆಲೆ ಏರಿಕೆ ಆಗ್ತಾ ಇಲ್ಲ? ಬೆಲೆ ಏರಿಕೆ ಆಗ್ತಾ ಇಲ್ಲ ಸರ್. ಹಂಗಾಗಿ ಜೋಳ ಎಲ್ಲರೂ ಕಮ್ಮಿ ಸಿಗ್ತಾ ಇಲ್ಲ. ಸದ್ಯ ದನ ಪಶುಗಳಿಗೆ ಮೇವು ಸಿಗಲಾರಂತ ಆರ್ಥಿಕ ಪರಿಸ್ಥಿತಿ ಇದೀಗ. ಓಹೋ, ಜೋಳ ಬೆಳೆಯೋದು ಕಮ್ಮಿ ಮಾಡಿದ್ದಾರೆ? ಜೋಳ ಬೆಳೆಯೋದು ಭಾಳ ಕಮ್ಮಿ ಮಾಡಿ ಸರ್. ಜೋಳ ಬೆಳೆಯೋದ್ರಿಂದ ಎರಡು ರೀತಿಯಿಂದ ಕಾರಣ. ಒಂದು ದನಕರುಗಳಿಗೆ ಸೊಪ್ಪೆ ಸಿಗ್ತದೆ, ಓಕೆ ಸರ್. ಆಮೇಲೆ ನಿಮಗೂ ಮನೆಗೆ ಜೋಳ ಆಗ್ತದೆ, ಜೋಳ ಆಗ್ತದೆ ಸರ್. ಅದಕ್ಕಾದ್ರೂ ಬೆಳ್ಕೋಬೇಕಲ್ವ ನೀವು? ಅದೇ ನಮ್ಮ ಪಾಡಿ ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟೇ ಬೆಳ್ಕೊಂತೀರಿ. ಉಳ್ಳಗಡ್ಲಿ ಸರ್, ನಂದು 20 ಎಕರೆ ಉಳ್ಳಗಡ್ಲಿ ಹಾಕಿನಿ. ನಮ್ಮ ಮನೆಗೆ ಬೇಕಾಗಿರೋದು 1 ಎಕರೆ ಉಳ್ಳಗಡ್ಲಿ ಅಷ್ಟೇ. ನಮ್ಮ ಮನೆಗೆ ಬೇಕಾದ್ರೆ ದಿವಸವು ತಿನ್ನೋಂಥ ವಸ್ತು ಅಲ್ಲ. ಅಲ್ಲ ಇದಲ್ಲ, ಪಲ್ಯ ಕಕ್ಕಕ್ಕೆ ಒಂದು ಪಾವ್ ರೀ, ಬಜ್ಜಿ ಮಾಡಕ್ಕೆ ಒಂದು ಪಾವ್ ರೀ. ಅದು ಇನ್ನೂ ಹೆಚ್ಚು ಇದು ಉಳ್ಳಗಡ್ಡಿ ನಮ್ಗೆ ಯೂಸ್ ಆಗಲ್ಲ, ಯೂಸ್ ಆಗಲ್ಲ. ಆದ್ರೂ 20 ಎಕರೆ ಯಾಕೆ ಹಾಕಿವ್ರಪ್ಪ ಅಂದ್ರೆ ಮುಂದೆ ಮಾರ್ಕೆಟಿಗೆ ಮಾರಿ ಬಂದ ನಮ್ದು ಅದರಿಂದ ನಾವು ಜೀವನ ನಡೆಸ್ಬೇಕನ್ನ ವಿಚಾರ ಹಾಕಿವ್ರಿ. ಬೇರೆ ಖರ್ಚು ವೆಚ್ಚ 4-5 ಸಾವಿರ ರೂಪಾಯಿ ರೇಟ್ ಐತ್ರಿ. ಆದ್ರೆ ದಿನಸವು ತಿನ್ನೋದಲ್ಲ ಅಂತಂದ್ರಪ್ಪ ಅದಕ್ಕೆ 5 ಸಾವಿರ ರೇಟ್ ಐತ್ರಿ. ಇದು ದಿನಸವು ತಿನ್ನಂತ ಜೋಳಕ್ಕೆ 2.5 ಸಾವಿರ ರೇಟ್ ಐತ್ರಿ. ಓಹೋ, ಸೊ ಜೋಳಕ್ಕೆ ಒಂದಿಷ್ಟು ಉತ್ತೇಜನ ಬೆಲೆ ಕೊಡಬೇಕು ಅಂತ ನಿಮ್ದು ಅಭಿಪ್ರಾಯ? ಹೌದು ಸರ್. ಈಗ ಜೋಳದಲ್ಲಿ ನಿಮ್ಮ ಭಾಗದಲ್ಲಿ ಯಾವ ತಳಿ ಬೆಳಿತೀರಿ? ಬಿಳಿ ಜೋಳ ಸರ್. ಅದಲ್ಲದೆ ಬೇರೆ ಏನಾದರೂ ಬೇರೆ ಬೇರೆ ತಳಿಗಳಿದೆ? ಇಲ್ಲ ಸರ್, ನಮ್ಮಲ್ಲಿ ಬಿಳಿ ಜೋಳ ಬಿಟ್ಟು ಬೇರೆ ತಳಿ ಯಾವುದಿಲ್ಲ. ಬಿಳಿ ಜೋಳ ಊಟಕ್ಕೆ ಒಳ್ಳೆಯದು, ಒಳ್ಳೆ ಸರ್. ಜೋಳದ ರೊಟ್ಟಿ ಅದಕ್ಕೆ ಇದಕ್ಕೆ ಹೈಬ್ರಿಡ್ ಜೋಳ ಅಂತಾರೆ ಸರ್. ಈಗ ನಿಮ್ಮ ಮನೆಯಲ್ಲೆಲ್ಲ ಆಹಾರ ವ್ಯವಸ್ಥೆ ಏನು, ರೊಟ್ಟಿ ಜಾಸ್ತಿನ ಬಳಸೋದು? ಸರ್ ನಮ್ಮಲ್ಲಿ ದಿವಸಕ್ಕೆ 1 ಪಾವು ಅಕ್ಕಿ ನೂರ್ತಾರಪ್ಪ ಅಂದ್ರೆ ಈ 1.5 ಸೇರು ಜೋಳ ನುರಿತೀವಿ ಸರ್ ನಮ್ಮ ಮನೆಗೆ. ರೊಟ್ಟಿ ಜಾಸ್ತಿ ರೀ, ರೊಟ್ಟಿ ಜಾಸ್ತಿ, ರೊಟ್ಟಿ ಜಾಸ್ತಿ ರೀ. ರೊಟ್ಟಿ ಗಟ್ಟಿ ಆಹಾರ, ಗಟ್ಟಿ ಆಹಾರ ಸರ್. ಜೋಳವನ್ನು ಉಂಡವನು ತೋಳದಂತಾಗವನು ಅಂತ ಹೇಳ್ತಾರೆ. ಹೌದು ಸರ್, ಜೋಳ ಒಂದು ಒಳ್ಳೆಯ ಆರೋಗ್ಯಕ್ಕೆ ಉತ್ತಮ ಪೌಷ್ಟಿಕ ಆಹಾರ ಅದು. ಹೌದು ಸರ್, ಅದನ್ನು ಈ ಭಾಗದಲ್ಲಿ ಹೆಚ್ಚು ಬಳಕೆ ಮಾಡ್ಕೊಳ್ತಾರೆ ಸರ್. ಸರ್, ಈಗ ನೀವು ಕೃಷಿಯಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ಒಂದು ದಾರಿಯಲ್ಲಿ ಸಾಗ್ತಾ ಇದ್ದೀರಿ. ಯುವಕರಿಗೆ ನಿಮ್ಮ ಕಿವಿಮಾತು ಏನು? ರೈತರ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಮನೆ ಕುಟುಂಬದ ಯುವಕರಾಗಿರ್ಬೋದು, ನಿಮ್ಮ ಊರಿನ ಗ್ರಾಮದ ಯುವ ರೈತರು ಇರ್ಬೋದು, ಅವರಿಗೆ ಕೃಷಿಯಿಂದ ಬದುಕನ್ನು ಕಟ್ಟಿಕೊಳ್ಳೋದ್ರ ಬಗ್ಗೆ ನೀವು ಏನು ಸಲಹೆ ಕೊಡಲಿಕ್ಕೆ ಬಯಸ್ತೀರಾ? ಸರ್ ನಾವು ಹೇಳೋ ಸರ್, ಈಗ ಎಲ್ಲರೂ ಏನಂತ ಗೊತ್ತಾರ ಸರ್, ರೈತಕ್ಕೆ ಮನೆಯೊಳಗೆ ಮದುವೆ ಮಾಡ್ಕೊಳಕ್ಕೆ ಯಾರು ಒಲೆ ಹಾಕೋತಾರೆ ಈಗ. ಹೌದು, ಈಗ ನೌಕರಿ ಬರೀ ಎಲ್ಲ ಏನಂತ ಗೊತ್ತಾರೆ, ನೀವು ಎಜುಕೇಶನ್ ಮಾಡಿದೆ ಎಲ್ಲಿ ನೌಕರಿ ಮಾಡ್ದಂತ ಸರ್, ಆರು ನೌಕರಿ ಮಾಡಿದ್ರೆ ಅಷ್ಟು ರೀ ಊಟ ಮಾಡೋದೇನು ಸರ್? ರೈತ ಬೆಳೆದಿದ್ದೆ, ರೈತ ಬೆಳೆದ. ಆದ್ರೆ ರೈತನ ಮನೆಗೆ ಮಕ್ಕಳು ಕೊಡಕ್ಕೆ ಎಲ್ಲರೂ ಒಲೆ ಹಾಕೋತಾರೆ ಸರ್ ಈಗ. ಒಬ್ಬ ರೈತ ದೇಶದ ಬೆನ್ನೆಲುಬು ಅಂತ. ನಿಮ್ಮ ಹಳ್ಳಿಗಳಲ್ಲಿ ಈ ಸಮಸ್ಯೆ ಜಾಸ್ತಿ ಇದೆಯಾ ಸರ್? ನಮ್ಮ ಹಳ್ಳಿ ಒಳಗೆ ಐತೆ ಸರ್. ನಾನು ನಿಜವಾಗಿ ನಾನೇ ಇಲ್ಲಿ ನಿಮ್ಮ ಜೊತೆ ಮಾತಾಡ್ಕೊಂತೀನಿ ಸರ್, ನಾನೇ ನನ್ನ ಮಗಳು ಕೊಡ್ಬೇಕಾದ್ರಪ್ಪ ಅಂದ್ರೆ ಏನು ಮಾಡ್ತಾನಪ್ಪ ಅಂತ ಕೇಳ್ತೀವಿ. ಹೌದು ಸರ, ರೈತ ದೇಶದ ಬೆನ್ನೆಲುಬು ಅಂತ. ನೀವು ಅದು ಮೊದಲು ಹೆಜ್ಜೆ ಮುಂದೆ ಇಡ್ಬೋದಲ್ಲ, ರೈತರೇ ರೈತರ ಮಕ್ಕಳಿಗೆ ನನ್ನ ಮಕ್ಕಳನ್ನು ಕೊಡ್ತೀವಿ. ಅಲ್ಲೇ ಅದೇ ಸರ್ ನಾವು ಹೇಳ್ತೀವಿ ಸರ್, ಇದರಂತ ಎಲ್ಲ ಬೆಳಕಂತ ಹೋಗು ಸರ್. ಅಲ್ಲಿ ನಾನು ಬಯಸ್ತೀನಿ ಸರ್, ನಮ್ಮ ಹಣೆ ಬರದ ಎಲ್ಲಿರ್ತಾ ಅಲ್ಲಿ ಆಗ್ಬೇಕಂತ ನಾ ಅಂತೀನಿ. ನಿಜವಾಗಿ ನಾ ಹೆಮ್ಮೆ ಪಡ್ತೀನಿ ಸರ್, ನಾ ರೈತ ಅಂದ್ರೆ ನಾ ಹೆಮ್ಮೆ ಪಡ್ತೀನಿ. ಸರಿ, ಈ ಒಂದು ಕಾರಣಕ್ಕಾಗಿ ಯುವಕರು ಕೃಷಿಯಲ್ಲಿ ತೊಡಕೊಳ್ಳೋದಕ್ಕೆ ಹಿಂದೆಟಾಕ್ತಿದಾರ? ಹೌದು ಸರ್, ಇದು ಒಂದೇ ಕಾರಣಕ್ಕಾಗಿ. ಹೌದು ಸರ್, ಈಗ 99% ಈಗ ನಾನು ಅಂದೀನಿ ಸರ್, ಈಗ ನನ್ನ ಜೀವನದೊಳಗೆ ನಾ ಹೇಳ್ತೀನಿ, ಎತ್ತಂದ್ರೆ ಏನು, ಕೂರಿಗೆ ಅಂದ್ರೆ ಏನು, ಕುಂಟಿ ಅಂದ್ರೆ ಏನು, ಕೂರಿಗೆ ಹ್ಯಾಕೆ ಬಿಚ್ಚಬೇಕು, ಹ್ಯಾಕೆ ಹೂಡ್ಬೇಕು ಅನ್ನೋದು ನನಗೆ ಗೊತ್ತೈತೆ ಸರ್. ಆದ್ರೆ ಇನ್ನು ನನ್ನ ಹಿಂದಿಂದ ಬಂದಂತ ಇನ್ನ ನನ್ನ ಹಿಂದೆ 5-6 ವರ್ಷ ಹಿಂದಲಾರ್ಗೆ ಈಗ ಶೆಡ್ಡಿ ಅನ್ನೋದು ನಿಮ್ಗೆ ಗೊತ್ತೈತೆ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಈ ಬರೀ ಒಂದು ಶೆಡ್ಡಿ ಕಟ್ಟಿದ್ರೆ ಬಂದ್ರ ಹೊತ್ಕೊಂಡ್ ಬಂದ್ರಪ್ಪ ಬಲಕಿರ್ಬೇಕು ಸರ್ ಶೆಡ್ಡಿ. ಅದನ್ನ ಯಾರು ಎಡ ಕಡ್ಕೊಂಡ್ ಬಂದ್ರಪ್ಪ ನೀವೇ ಆಮೇಲೆ ಕಮ್ತಕರ ಅಂತಿದ್ರ ಹಿಂದಕ್ಕೆ. ಈಗ ಶೆಡ್ಡಿ ಕಟ್ಟದ ಗೊತ್ತಿಲ್ಲ ಕೆಲ ಮಂದಿಗೆ. ಈಗ 3 ತಾಳಿನ ಕೂರಿ ಸರ್. ಈಗ ಒಬ್ಬ ಟ್ರೈನ್ ಯಾಡಾಗ ಬರೀ 1 ಇಂಚಿನ ಮ್ಯಾಗ ಟ್ರೈನ್ ಹೆಂಗ್ ಹೋಯ್ತಿ ನಾವು ಅಂತ ನಾವು ರೈತ ಅಂತಿದೀವಿ. ಒಬ್ಬ ಒಂದ ಕೈಲಿ 3 ತಾಳಿಗೆ ಬೀಜ ಹೆಂಗ ಆಗದಂತ ಅವ ಟ್ರೈನ್ ಹೊಡೆಯುವಂತ ಅಂತೀರಿ. ಆದ್ರೆ ಇನ್ಯಾರು ಏನ್ ಗೊತ್ತಿಲ್ರಿ, ಶೆಡ್ಡಿ ಅನ್ನೋದು ಏನೋ ಗೊತ್ತಿಲ್ಲ ಸರ್, ಬಿತ್ತನೆ ಏನೋ ಗೊತ್ತಿಲ್ರಿ. ಅದಕ್ಕೆ ಏನಿಲ್ಲ ಸರ್, ಇನ್ನ ಟ್ಯಾಕ್ಟ್ರಿ ಇದೆ, ತಾನೇ ಬೀಜ ಬಿಡ್ತಾ ತಾನೇ ಟ್ಯಾಕ್ಟ್ರಿ ಮುಂದೆ ಹೋಗ್ತಿದ್ರಿ. ಆದ್ರೆ 4 ತಾಳ ಕಟ್ಟಿದ್ರು ಗೊತ್ತಾಗಲ್ಲ ಸರ್. ಆ ನಮ್ಮ ರೈತನ ಹಂಗಲ್ರಿ, 1 ತಾಳ ಕಟ್ಟಿದ್ರು ಗೊತ್ತಾಗತ್ತೆ ಸರ್, ಒಂದೇ ತಾಳ ಕಟ್ಟಿದ್ರು ಗೊತ್ತಾಗುತ್ತೆ. ಕೃಷಿ ಅನ್ನೋದು ಒಂದು ಜ್ಞಾನ, ಜ್ಞಾನ ಸರ್. ಅದು ರೂಢಿಗತವಾಗಿ ಬಂದ್ರೆ ಮಾತ್ರ ಅದು ಗೊತ್ತಾಗ್ತದೆ, ಗೊತ್ತಾಗ್ತದೆ. ಕೆಲಸದಲ್ಲಿ ತೊಡ್ಕೊಂಡ್ರೆ ಮಾತ್ರ ಗೊತ್ತಾಗ್ತದೆ. ಹೌದು ಸರ್. ಈಗ ನಿಮ್ಮ ಮಕ್ಕಳಿಗೆ ಒಂದು ಉದಾಹರಣೆ ಕೇಳೋದಾದ್ರೆ, ಕೃಷಿಯಲ್ಲಿ ಅವರನ್ನ ನೀವು ಮುಂದುವರಿಸೋದಕ್ಕೆ ಆಸಕ್ತಿ ನಿಮಗಿದೆಯಾ? ಆಯ್ತು ಸರ್. ಆಯ್ತು ಸರ್, ಆಸಕ್ತಿ ಇದೆ. ಅದೇ ರೀತಿ ಯುವಕರಿಗೆ ನೀವು ಏನು ಕಿವಿ ಮಾತನ್ನು, ಅವರು ಕೃಷಿಯಲ್ಲಿ ತೊಡಗಿಕೊಳ್ಳುವಂತೆ ಒಂದು ಉತ್ಸಾಹದ ಮಾತನ್ನು ಹೇಳಿ ನಮ್ಮ ಕೇಳಿದ್ರ ಯುವಕರಿಗೆ, ಅಂದ್ರೆ ನಮ್ಮ ರೈತರು ಮಕ್ಕಳು ಇರ್ತಾರೆ. ನೀವು ಹೇಳಿದ್ರಿ ಕೃಷಿಯಲ್ಲಿ ಅಸಡ್ಡೆ ತೋರುವಂಥದ್ದು ಜಾಸ್ತಿ ಆಗ್ತಿದೆ, ಕೃಷಿ ಬಗ್ಗೆ ತಿಳುವಳಿಕೆ ಕಡಿಮೆ ಆಗ್ತದೆ ಯುವಕರಲ್ಲಿ ಅಂತ ಹೇಳ್ತಾ ಇದ್ದೀರಿ. ಹೌದು ಸರ್. ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಕೃಷಿಯಿಂದ ಒಂದು ಜೀವನ ಇದೆ ಅನ್ನೋದನ್ನು ನೀವದನ್ನ ಸಾಬೀತುಪಡಿಸ್ಕೊಂಡಿದ್ದೀರಿ ಈಗ. ಹೌದು ಸರ್. ನಮ್ಮ ಯುವಕರಿಗೆ ಒಂದು ಕಿವಿ ಮಾತು ಹೇಳಿ. ಇನ್ನೊಂದು ಕಿವಿ ಮಾತು ನಾವು ಹೇಳ್ತೀವಿ ಸರ್, ರೈತ ಎಷ್ಟು ಕಷ್ಟಪಡ್ತಾನೆ, ಬರಗಾಲ ಬೀಳೋದನ್ನು ಗೊತ್ತಿಲ್ಲ, ಮಳೆ ಆಗೈತಿನೂ ಗೊತ್ತಿಲ್ಲ. ನಾವಲ್ಲ ಸರ್, ಒಮ್ಮೊಮ್ಮೆ ಹಳ್ಳ ಕಟ್ಟಿದ್ರಪ್ಪ ಅಂದ್ರೆ 4 ಗಂಟೆಗೆ ಬಂದು ಹಳ್ಳದಿನ ನಿಂತ್ಕೊಂಡ್ರೆ 8 ಗಂಟೆಗೆ ಹಳ್ಳದ ಕಡಿ ಬಂದೀವಿ ನಾವು. ಹೌದು. ಒಮ್ಮೊಮ್ಮೆ ಸರ್ ನಾವು ಒಂದು ಸಂದರ್ಭ ಬೇಕಾರಪ್ಪನ ಹಳ್ಳಕ್ಕೆ ಹೋಗ್ಬೇಕು ಸರ್, ನಮ್ಮ ಎತ್ತು 2 ಎತ್ತು ನಾವು ಮನುಷ್ಯರು ಕೂಡ ಹಳ್ಳಕ್ಕೆ ಹೋಗ್ಬೇಕು ಅಂತ ಹಳ್ಳದ ದಾಟಿ ಬಂದಿರೋದಿವಿ ನಾವು.

ಅಪ್ಪನಕಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿದೆ ನಾನು ಅಪ್ಪನಕಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿದೆ ನಾನು ಜರಿಯಾಗಿ ಕುಖ್ಯಾತನಾಗಿದೆ ನಾನು ಜರಿಯಾಗಿ ಕುಖ್ಯಾತನಾಗಿದೆ ನಾನು.